ಸಾಧಾರಣವಾಗಿ ಇದು 6 ಇಂಚ್ ಎತ್ತರ ಮಾತ್ರ ಇರ್ತದೆ, ಆದ್ರೆ ವಿವಿಧ ಆಕಾರಗಳಲ್ಲಿರುತ್ತೆ. ಹೆಚ್ಚು ಎತ್ತರ ಇರಬಾರ್ದು, ತಗ್ಗಿರ್ಬೇಕು ತಗ್ಗಿರ್ಬೇಕು, ಅದು ಗರಿಷ್ಠ ಅಂದ್ರೆ 6 ಇಂಚ್ 6 ಇಂಚ್ ಇರುತ್ತೆ. ಆದ್ರೆ ಬೇರೆ ಕಡೆ ಎಲ್ಲ ದೊಡ್ಡ ದೊಡ್ಡ 6 ಇಂಚ್ ಅಲ್ಲ 12 ಇಂಚ್ ಹಾಗೆ ಯಾವ್ದು ಅವ್ರಿಗೆ ಇಷ್ಟ ಬಂದ ಹಾಗೆ ಬೆಳೆಸ್ತಾರೆ. ಆದ್ರೆ ಅದಕ್ಕೆ ಕ್ರಮ ಒಂದು 6 ಇಂಚಿನ ಅಗಲವಾದ ಪಾಟ್ ಅಂತ, ಅದು 6 ಇಂಚ್ ಎತ್ತರ ಮಾತ್ರ. ಶೇಪ್ ಯಾವ್ದೇ ಶೇಪ್ ಗಳಲ್ಲಿ ಬೇಕಾದ್ರೂ ಇರುತ್ತೆ. ಮಣ್ಣಿನಿಂದ ಮಾಡಿರುವಂತದ್ದು ಅಥವಾ ಬೇರೆ ಪ್ಲಾಸ್ಟಿಕ್ ಬೇರೆ ಕೂಡ? ಪ್ಲಾಸ್ಟಿಕ್ ಅಲ್ಲೂ ಸಿಗುತ್ತೆ, ಮಣ್ಣಿನಲ್ಲೂ ಸಿಗುತ್ತೆ. ಆದ್ರೆ ಪೋರ್ಸಲಿನ ಇದು ತುಂಬಾ ಉಪಯುಕ್ತ ಮತ್ತು ನೋಡಲು ತುಂಬಾ ಸುಂದರವಾಗಿರುತ್ತೆ. ಅದು ಸ್ವಲ್ಪ ಕಾಸ್ಟ್ಲಿ ಇರಬಹುದು. ಹೌದು, ಮಣ್ಣಿನ ಪಾಟಿಗಿಂತ ಒಂದು 10 ಪಾಲು ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ. ನಮ್ಗೆ ಕೆಲವೊಮ್ಮೆ ಅದು ಲಭ್ಯ ಇಲ್ಲ, ತಗೊಳ್ಬೇಕಾದ್ರೆ ಗೋವಾಗ ಹೋಗ್ಬೇಕು ಅಥವಾ ಯಾವ್ದಾದ್ರು ಬ್ಯಾಂಗ್ಳೂರ್ ಲಾಲ್ ಬಾಗ್ ಫ್ಲೋರ್ ಶೋ ಅಂತ ಜಾಗದಲ್ಲಿ ಕೆಲವರು ತಂದು ಮಾರ್ತಿರ್ತಾರೆ, ಅಂತ ಕಡೆಯಿಂದ ಕಲೆಕ್ಟ್ ಮಾಡಬೇಕು. ಅಂದ್ರೆ ಈಗ ಈ ಬೋನ್ಸಾಯಿ ಕುಂಡಗಳು ಯಾವ್ಯಾವ ಆಕಾರದಲ್ಲಿ ಲಭ್ಯ ಇರ್ತದೆ? ವಿವಿಧ ಆಕಾರದಲ್ಲಿರುತ್ತೆ. ಸಾಮಾನ್ಯವಾಗಿ ಓವಲ್, ರೌಂಡ್, ಸ್ಕ್ವೇರ್ ಹಾಗೆ ಬರುತ್ತದೆ. ಯಾವ್ದನ್ನು ಬೇಕು ಅಂದ್ರೆ ಅವರವರ ಆಯ್ಕೆ, ಅದು ಅವರವರ ಆಯ್ಕೆ. ಮತ್ತೆ ಆ ಒಂದು ಗಿಡದ ಆಕಾರಕ್ಕೆ ಯಾವ ನಮೂನೆದು ಆಕಾರ ಬೇಕು ಪಾಟ್ ಅಂತ ನಾವು ಮೊದಲೇ ಡಿಸೈಡ್ ಮಾಡ್ಕೊಳ್ಬೇಕು. ಯಾವ ಗಿಡವನ್ನ ನಾವು ಬೋನ್ಸಾಯಿ ಮಾಡಬಹುದು ಅಂತ ಹೇಗೆ ನಿರ್ಧಾರ ಮಾಡುವಂತಹದ್ದು, ಮತ್ತೆ ಗಿಡಗಳ ಆಯ್ಕೆಯನ್ನ ಹೇಗೆ ಮಾಡುವಂತಹದ್ದು? ಯಾವುದೇ ಗಿಡವನ್ನು ನಾವು ಬೋನ್ಸಾಯಿ ಮಾಡಬಹುದು. ಅಡಿಕೆ ಮರ, ತೆಂಗಿನ ಮರ ಕೂಡ ಮಾಡಬಹುದು. ಅಡಿಕೆ ಮರ, ತೆಂಗಿನ ಮರ ಒಂದು ಪಾಟಲ್ಲಿ ನೆಟ್ ಟ್ರೈ ಮಾಡಬಹುದು. ಯಾಕಂದ್ರೆ ಬಹಳ ದೊಡ್ಡ ಆಕಾರದ ಮರಗಳನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಮ್ಯಾಕ್ಸಿಮಮ್ ಅಂದ್ರೆ ಆಲದ ಮರವನ್ನು ಮಾಡಬಹುದು, ಮಾವಿನ ಮರವನ್ನು ಮಾಡಬಹುದು. ಮತ್ತೆ ಮಾವಿನ ಮರವನ್ನು ಅಂದ್ರೆ ಅದನ್ನು ಕಸಿ ಮಾಡಿದ್ದು ಅಂತದ್ದೇ ತರಬೇಕು. ಆಲದ ಮರ ಅಂದ್ರೆ ಆಲದ ಮರದ ಬೀಜ ಬಿದ್ದು ಎಲ್ಲಾರು ಆಗಿರುತ್ತಲ್ಲ, ಅಂತದ್ದ ಕಲೆಕ್ಟ್ ಮಾಡ್ಕೊಂಡು ಬಂದು ಅದಕ್ಕೆ ಟ್ರೈನಿಂಗ್ ಪಾಟ್ನಲ್ಲಿ ಅದಕ್ಕೆ ಇಟ್ಟು ಅದಕ್ಕೊಂದು ಆಕಾರ ಬರೋರು ಕಾದು ಮತ್ತೆ ಅದನ್ನ ಬೋನ್ಸಾಯಿ ಮಾಡಬೇಕು. ಏನಿದು ಟ್ರೈನಿಂಗ್ ಕೊಡುವುದು ಅಂದ್ರೆ? ಟ್ರೈನಿಂಗ್ ಅಂದ್ರೆ ಗಿಡ ಒಂದು ಅದದೇ ಆದ ಒಂದು ಆಕಾರದಲ್ಲಿರುತ್ತೆ. ಆ ಆಕಾರವನ್ನ ನಮ್ಗೀಗ ಕುಬ್ಜ ಗಿಡದ ಆಕಾರಕ್ಕೆ ತರಬೇಕಂತಂದ್ರೆ ಅದ್ರ ಮೇಲಿನ ಕೊಂಬೆಗಳನ್ನ ಕಟ್ ಮಾಡಬೇಕಾಗುತ್ತೆ, ಕೆಳಗಡೆ ಬೇರ್ಗಳನ್ನ ಕಟ್ ಮಾಡಬೇಕಾಗುತ್ತೆ, ಮತ್ತೆ ಅದನ್ನೊಂದು ಪಾಟ್ನಲ್ಲಿ ಇಟ್ಟು ನಾವು ಅಬ್ಸರ್ವೇಷನ್ ಅಂದ್ರೆ ಅದರಷ್ಟಕ್ಕೆ ಅದು ಬೆಳೀತಾ ಇರುತ್ತೆ. ಅದೊಂದು ಸೂಕ್ತವಾದ ಬೋನ್ಸಾಯಿ ಆಕಾರಕ್ಕೆ ಬಂದಾಗ ಅದನ್ನ ಬೋನ್ಸಾಯಿ ಪಾಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಅಂದ್ರೆ ಗಿಡವನ್ನ ಆಯ್ಕೆ ಮಾಡಬೇಕಿದ್ರೆ ನೀವು ಇಂಥ ಮಾರಾಟಗಾರರಿಂದ ಖರೀದಿ ಮಾಡುವಂತದ್ದು ಅಥವಾ ಹೋದಲ್ಲಿ ಎಲ್ಲ ಸಿಕ್ಕಿದಾಗ ನೀವು ಸಂಗ್ರಹಿಸುವಂತದ್ದು? ಅದು ನಾವು ಹೋದಲ್ಲಿ ಎಲ್ಲಿಯಾರು ನಾವು ಹೋದ ಜಾಗದಲ್ಲಿ ಎಲ್ಲ ಕುಬ್ಜ ಆಕಾರದಲ್ಲಿ ಎಲ್ಲೋ ಒಂದು, ಈಗ ಫಾರ್ ಎಕ್ಸಾಂಪಲ್ ಮನೆಯಿಂದ ಟೆರೆಸ್ ಮೇಲೆ ಬಿದ್ದು ಆಗಿರುತ್ತೆ, ಅರಳಿ ಮರ, ಆಲದ ಮರ, ಎಲ್ಲ ಮರ ಸಾಮಾನ್ಯ ಕಣ್ಣು ಕಾಣುವಂತದ್ದು. ಮತ್ತೆ ಕೆಲವೊಮ್ಮೆ ಯಾವ್ದಾದ್ರು ನರ್ಸರಿಗಳಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಬಿದ್ದಿರುತ್ತೆ ಒಂದು ಗಿಡ 10 ವರ್ಷದಿಂದ ಯಾರು ತಗೊಂಡಿರಲ್ಲ, ಅದು ನಮಗ್ ನೋಡುವಾಗ ಬೋನ್ಸಾಯಿ ಆಕಾರ ಕೊಡಬಹುದು ಅನ್ಸುತ್ತೆ. ಅಂತ ಸಮಯದಲ್ಲಿ ಅಲ್ಲಿ ನರ್ಸರಿಯಿಂದ ತಗೊಳ್ಬೇಕು. ಇಲ್ಲದಿದ್ರೆ ಕೆಲವೊಮ್ಮೆ ಕೆಲವರು ಮನೆಯಲ್ಲಿ ಕೆಲವರು ನೆಟ್ಕೊಂಡಿರ್ತಾರೆ, ಅವರಿಗೆ ಅದ್ರದ್ದು ವ್ಯಾಲ್ಯೂ ಏನಂತ ಗೊತ್ತಿರಲ್ಲ, ಅದ ಬೋನ್ಸಾಯಿ ಮಾಡಬಹುದು ಅಂತಾನು ಗೊತ್ತಿರಲ್ಲ, ಹಾಗೆ ಅವ್ರಿಗೆ ಬೇಡ ಅಂತ ಅನ್ಸಿದ್ರೆ ಅದನ್ನ ನಾನು ತಗೊಂಡ್ ಬಂದು ನಾನು ಮಾಡ್ತೇನೆ. ಈ ಆಲದ ಮರ ಅಲ್ಲದೆ ಬೇರೆ ಹಣ್ಣುವಿನ ಗಿಡ ಆಗ್ಬಹುದು ಅಥವಾ ಹೂವಿನ ಗಿಡ ಆಗ್ಬಹುದು, ಇವುಗಳಲ್ಲಿ ಯಾವ್ದನ್ನೆಲ್ಲ ಆಯ್ಕೆ ಮಾಡ್ಕೋಬಹುದು? ಹೂವಿನ ಗಿಡದಲ್ಲಿ ಒಂದು ಅಡೇನಿಯಂ ಅಂತ ಬರುತ್ತೆ, ಅಡೇನಿಯಂ ಅಜೇಲಿಯ ಅಂತ, ಅದೆಲ್ಲ ಹೂವಾಗುವಂತದ್ದು. ಅಡೇನಿಯಂ ಅಡೇನಿಯಂದು ಒಂದು ವಿಶಿಷ್ಟವಾದ ಗುಣ ಏನಂದ್ರೆ ಅದೊಂದು ಗೆಡ್ಡೆ ತರ ಇರುತ್ತೆ, ಬೇರ್ಗಳನ್ನ ಕೆಳಗಡೆ ಬಿಟ್ಕೊಂಡಿರುತ್ತೆ, ಮೇಲ್ಗಡೆ ಚಿಗುರು ಬಂದು ಅದ್ರಲ್ಲಿ ಒಂದು 5-6 ಹೂ, 3-4 ಚಿಗುರಲ್ಲಿ ಬರುವ 5-6 ಹೂ ಬಿಡು, ತೊಗೊಂಡ್ಲಿಕ್ಕೆ ತುಂಬಾ ಸುಂದರವಾಗಿರುತ್ತೆ. ನಾನು ಹೆಚ್ಚು ಮಾಡಿರೋದು ಅಡೇನಿಯಂ ಗಿಡಗಳನ್ನೇ. ಟೆಂಪಲ್ ಟ್ರೀ ಅಂತ ಹೇಳ್ತೀವಲ್ಲ, ಟೆಂಪಲ್ ಟ್ರೀ ಸ್ವಲ್ಪ ದೊಡ್ಡದಾಗಿ ಬೆಳೀತೆ, ಅದನ್ನ ಮಾಡ್ಲಿಕ್ಕೆ ಬರೋದಿಲ್ಲ. ದಾಳಿಂಬೆ ಕಿತ್ತಲೆ ಅಂತದೆಲ್ಲ, ದಾಳಿಂಬೆ ಕಿತ್ತಲೆ ಎಲ್ಲ ತುಂಬಾ ಚೆನ್ನಾಗಿ ಬರುವಂತ ಗಿಡಗಳು ಬೋನ್ಸಾಯಿನಲ್ಲಿ. ದಾಳಿಂಬೆ ತುಂಬಾ ಚೆನ್ನಾಗಿ ಬರುತ್ತೆ, ಮತ್ತೆ ಕಿತ್ತಳೆ ತುಂಬಾ ಚೆನ್ನಾಗಿ ಬರುತ್ತೆ, ನಿಂಬೆ ತುಂಬಾ ಚೆನ್ನಾಗಿ ಬರುತ್ತೆ, ಮತ್ತೆ ತೋತಾಪುರಿ ಮಾವಿನಕಾಯಿ ಬೇಗ ಆಗೋದ್ರಿಂದ ತೋತಾಪುರಿಯನ್ನು ನಾನು ಬೋನ್ಸಾಯಿ ಮಾಡಿದ್ದೇನೆ. ಸರಿ, ಈಗ ನೀವು ಯಾವುದೋ ಒಂದು ಪ್ರದೇಶದಿಂದ ಒಂದು ಸೇಲ್ ಮಾಡುವಂತ ಒಂದು ಅಂಗಡಿಯಿಂದ ಆಗ್ಬಹುದು ಅಥವಾ ಒಂದು ಬಂಡೆಕಲ್ಲಿನ ಮೇಲಿಂದ ಆಗ್ಬಹುದು, ಒಂದು ಗಿಡವನ್ನ ಇದು ಬೋನ್ಸಾಯಿಗೆ ಆಗ್ಬಹುದು ಅಂತ ತಗೊಂಡ್ರಿ ಮನೆಗೆ, ಮುಂದೆ ಏನ್ ಮಾಡ್ತೀರಿ? ಅದನ್ನ ಬಂದು ಅಂದ ತಕ್ಷಣ ಅದಕ್ಕೆ ಏನು ಮಾಡ್ಲಿಕ್ಕೆ ಹೋಗಲ್ಲ, ಯಾಕಂದ್ರೆ ಅದಕ್ಕೆ ಸ್ವಲ್ಪ ರೆಸ್ಟ್ ಪೀರಿಯಡ್ ಬೇಕು. ನಾವ್ ಎಲ್ಲಿಂದ ಒಂದ್ ಕಡೆ ತಗೊಂಡ್ಬಂದಿರ್ತೀವಿ, ಮರದ ಮೇಲಿಂದನೋ, ಬಂಡೆ ಮೇಲಿಂದನೋ, ಮಾಳಿಗೆ ಮೇಲಿಂದನೋ, ಟೆರೆಸ್ ಮೇಲಿಂದನೋ ತಂದಿರ್ತೇವೆ. ಅದನ್ನ ರೆಸ್ಟಿಂಗ್ ಪೀರಿಯಡ್ ಅಂತ ಒಂದು ಪಾಟ್ ನಲ್ಲಿ ಅದನ್ನ ಇಟ್ಬಿಟ್ಟು ಅದಕ್ಕೆ ರೆಸ್ಟ್ ಕೊಡ್ಬೇಕು. ಮಣ್ಣು ನೆಡಬೇಕು, ನೆಟ್ಟು ಅದಕ್ಕೆ ರೆಸ್ಟ್ ಪೀರಿಯಡ್ ಕೊಡ್ಬೇಕು, ನೀರು ಕೊಡ್ಬೇಕು. ಅದಕ್ಕೆ ಸ್ವಲ್ಪ ವೀಕ್ ಆಗಿದ್ರೆ ಸ್ವಲ್ಪ ಗೊಬ್ಬರನು ಕೊಡ್ಬೋದು, ಮತ್ತೆ ಹುಟ್ಟು ಜೀವ ಬರ್ಬೇಕು. ಮತ್ತೆ ಅದು ಯಾವಾಗ ಅದು ಚಿಗುರ್ಕೊಂಡು ಜೀವ ಆಯ್ತು, ಅದನ್ನ ಮತ್ತೆ ತೆಗೆದು ಮತ್ತೆ ಸ್ವಲ್ಪ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಬೇಕು. ಟ್ರೀಟ್ಮೆಂಟ್ ಅಂತಂದ್ರೆ ಸ್ವಲ್ಪ ರೂಟ್ ಪ್ರೂನ್ ಮಾಡ್ಬೇಕು. ಒಂದೇ ಸಲ ರೂಟ್ ತೆಗೆಯೋದು, ಒಂದೇ ಸಲ ಮೇಲ್ಗಡೆ ಕೊಂಬೆ ತೆಗೆದು ಒಟ್ಟಿಗೆ ಮಾಡಬಾರ್ದು. ಮೊದಲು ನಾವು ತಂದಾಗ ಸ್ವಲ್ಪ ಕೊಂಬೆ ಅದ್ ಬೇಕಿದ್ರೆ ಕಟ್ ಮಾಡಿರ್ತೇವೆ. ಸೆಕೆಂಡ್ ಟೈಮ್ ಅದು ಜೀವ ಆಯ್ತು, ಎಲ್ಲ ಚಿಗುರು ಬಂತು ಅನ್ನುವಾಗ ಅದನ್ನ ಪಾಟ್ ಇಂದ ತೆಗೆದು ಸ್ವಲ್ಪ ಬುಡ ಕತ್ತರಿಸಬೇಕು. ರೆಂಬೆಯಲ್ಲಿ ಕತ್ತರಿಸಬೇಕಾದ್ರೆ ಯಾವ ರೆಂಬೆಯನ್ನು ಉಳಿಸಬೇಕು, ಯಾವ್ದನ್ನ ಬಿಡಬೇಕು ಅಂತ? ಅದಕ್ಕೆ ಶೇಪ್ ಮೇಲೆ, ಅದು ನಮ್ಗೆ ಯಾವ ಆಕಾರದಲ್ಲಿ ಗಿಡ ಬೇಕು ಆ ಆಕಾರದ ಬೇಡದ ಕೊಂಬೆಗಳನ್ನ ಕಡಿಬೇಕು. ನಮ್ಗೀಗ ಒಂದು ಮರದ ಆಕಾರ ಬರಬೇಕಂದ್ರೆ ಕೆಳಗಡೆ ಬುಡದಲ್ಲಿ ಕೊಂಬೆ ಅಥವಾ ತುದಿಯಲ್ಲಿ ಒಂದು ಕೊಂಬೆ ಉದ್ದ ಆಗಿರೋದು ಅಂತದ್ದೆಲ್ಲ ನಾವು ಕತ್ತರಿಸಬೇಕಾಗತ್ತೆ. ಸಾಧ್ಯವಾದಷ್ಟು ಕುಬ್ಜವಾದಷ್ಟು ಸಾಧ್ಯವಾದಷ್ಟು ಕುಬ್ಜ ಮಾಡೋದು. ಆಮೇಲೆ ನೆಡುವುದಕ್ಕೆ ಪೂರ್ವ ಸಿದ್ಧತೆ ಅಂತ ಏನೇನು ಮಾಡಬೇಕು? ಈಗ ಪಾಟ್ ಅನ್ನು ತಂದಿದ್ರಿ, ಗಿಡವನ್ನ ತಂದಿದ್ರಿ, ಪೋರ್ಸಲಿನ್ ಪಾಟ್ ಆದ್ರೆ ಅದನ್ನ ಒಂದ್ ಸ್ವಲ್ಪ ಹೊತ್ತು ನೀರಲ್ಲಿ ಇಟ್ಟು ತೆಗಿಬೇಕು, ಅದು ಸ್ವಲ್ಪ ನೀರನ್ನು ಹೀರ್ಕೊಳ್ತದೆ. ಮತ್ತೆ ಅದಕ್ಕೆ ಬೋನ್ಸಾಯಿಗೆ ಮಾಡುವಂತ ಒಂದು ಮೆಷ್ ಸಿಗುತ್ತೆ, ಅದನ್ನ ಕಟ್ ಮಾಡಿ ಅದರ ಹೋಲ್ ಇಡಬೇಕು. 2 ಹೋಲ್ ಇರ್ತದೆ ಸಾಧಾರಣ ಬೋನ್ಸಾಯಿ ಪಾಟ್ಗೆ. ಆ ಮೆಷನ್ ಇಟ್ಟು ಅದು ಆಚೆ ಹೋಗ್ಬಾರ್ದು ಅಂದ್ರೆ ಸಣ್ಣ ಕ್ಲಿಪ್ ಹಾಕ್ಬೇಕು, ಅದಕ್ಕೆ ಸಣ್ಣ ಕ್ಲಿಪ್ ಹಾಕಿದಾಗ ಮೆಷ್ ಆಚೆ ಹೋಗ್ಬೇಕು. ಫಸ್ಟ್ ಬೇಸಿಗೆ ನಾವು ದಪ್ಪ ಮರಳನ್ನು ಹಾಕಬೇಕು, ಆದಷ್ಟು ದಪ್ಪ ಮರಳು. ಇಲ್ಲದಿದ್ರೆ ಒಂದು ಹರಳುಗಳು ಆ ತರದ ಯಾವ್ದು ಏನಾರು ಆಗ್ಬಹುದು. ಒಟ್ಟಲ್ಲಿ ನೀರು ಸಲೀಸಾಗಿ ಆ ಹೋಲ್ನಲ್ಲಿ ಇಟ್ಟಿಗೆ ತುಂಡು ಆಗುತ್ತೆ, ಹೆಂಚಿನ ತುಂಡು ಆಗುತ್ತೆ, ಎಲ್ಲ ಆಗುತ್ತೆ. ಅದೆಲ್ಲ ನೀರು ಸಲೀಸಾಗಿ ಹೊರಡೆ ಬಿಡೋ ಹಾಗೆ, ಮತ್ತೆ ಅದರ ಮೇಲೆ ಒಂದಂತರ ಒಳ್ಳೆ ಮಣ್ಣು ಹಾಕು. ಮಣ್ಣಂದ್ರೆ ಒಂದಂತರ ಮಣ್ಣು ಕಾಂಪೋಸ್ಟ್ ಮತ್ತೆ ಒಂದಂತರ ಮರಳು, ಅದನ್ನು ಮಿಕ್ಸ್ ಮಾಡಿ ಹಾಕಬೇಕು. ಹಾಕಿದ ನಂತರ ಹಾಕೋದಕ್ಕಿಂತ ಮುಂಚೆ ಆ ಮೆಶ್ ಒಳಗಡೆ ನಾವು ಎರಡು ಕಡೆಯಿಂದ ಒಂದು ಕಾಪರ್ ವೈರನ್ನು ಮೇಲೆ ತಗೊಳ್ಬೇಕು. ಅದರ ಉದ್ದೇಶ ಏನಂತಂದ್ರೆ ಗಿಡದ ಬುಡವನ್ನು ಅದಕ್ಕೆ ಗಟ್ಟಿಯಾಗಿ ಕಟ್ಟಲಿಕ್ಕೆ ಬೇಕಾಗಿದೆ. ಗಿಡವನ್ನು ನಾವು 6 ಇಂಚ್ ದಪ್ಪ ಇರುವಂತ ಒಂದು ಪಾಟ್ ಅಂತ ಹೇಳಿದ್ರಿ, ಇದರಲ್ಲಿ ಎಷ್ಟು ಗೊಬ್ಬರ ಮಣ್ಣು ಇರಬೇಕು ಹೇಳಿ? ಅದರಲ್ಲಿ 1 ಇಂಚು ಕೆಳಗೆ 1 ಇಂಚು ಮರಳು ಬೇಕೇ ಬೇಕು. ಆ ನಂತರ 1-2 ಇಂಚು ಮಣ್ಣು, ಮತ್ತೆ ಗಿಡವನ್ನು ನೆಡ್ತೇವೆ. ಗಿಡವನ್ನು ನೆಟ್ಟು ಆ ಕಾಪರ್ ವೈರ್ನ ಅದಕ್ಕೆ ಗಟ್ಟಿಯಾಗಿ ಕಟ್ಟಿ ಅದಕ್ಕೆ ಅದನ್ನು ಒಂದು 2-3 ಸಲ ಆಚೆ ಈಚೆ ತಕ್ಕೊಂಡು, ಅಂದ್ರೆ ಅದು ತುಂಬಾ ಟೈಟ್ ಮಾಡಬಾರ್ದು, ವೈರ್ನ ಸ್ವಲ್ಪ ಲೂಸ್ ಬಿಡಬೇಕು ಅಲ್ಗಾಡದಾಗೆ. ಯಾಕಂದ್ರೆ ಮುಂದೆ ಈ ಗಿಡ ದೊಡ್ಡದಾಗ ಸರಿಯಾಗಿ ಅದಕ್ಕೆ ತೊಂದರೆ ಕೊಡಬಾರ್ದು. ಆ ರೀತಿ ಅಂತ ಕಟ್ಟಬೇಕು. ಕಟ್ಟಿದ ನಂತರ ಮತ್ತೆ 1-2 ಇಂಚ್, 3 ಇಂಚ್ ಆಯ್ತು, ಮತ್ತೆ ಮೇಲೆ 1 ಇಂಚು ಖಾಲಿ ಬಿಟ್ಟು 2 ಇಂಚು ಮಣ್ಣು ಹಾಕಬೇಕು. ಮಣ್ಣು ಹಾಕಿದ ನಂತರ ಆ ಗಿಡಕ್ಕೆ ಸ್ವಲ್ಪ ಏನಾದ್ರು ಗೊಬ್ಬರ ಬೇಕಾ ಅಂತ ನೋಡಿ ಸ್ವಲ್ಪ ಗೊಬ್ಬರ ಹಾಕಬೇಕು. ಗೊಬ್ಬರ ಹಾಕಿದ ನಂತರ ಬೊಂದಾಯಲ್ಲಿ ಅದನ್ನ ನಾವು ಮಣ್ಣು ಹಾಕ್ತೇವಲ್ಲ, ಹಾಗಾದಕ್ಕೆ ಒಂದು ಸ್ಟಿಕ್ ಅಂತ ಹೇಳ್ತಾರೆ, ಅದೊಂದು ಟೂತ್ ಬ್ರಷ್ ಅಂತ ಇಟ್ಕೊಳ್ಳಿ. ಟೂತ್ ಬ್ರಷ್ ಅದರಲ್ಲಿ ಸ್ವಲ್ಪ ಅದರ ಬುಡವನ್ನೆಲ್ಲ ಚುಚ್ಚು ಮಾಡುವ, ಅಂದ್ರೆ ಸ್ವಲ್ಪ ಒತ್ತುವಂಥದ್ದು, ಮಣ್ಣನ್ನು ಸ್ವಲ್ಪ ಒತ್ತಿ ಸೆಟ್ ಮಾಡಬೇಕು. ಹಾಗೆ ಆ ನಂತರ ಒಂದು ಬೌಲ್ನಲ್ಲಿ 6 ಇಂಚು ಪಾಟ್ ಮುಳುಗಬೇಕಲ್ಲ, ಆ 6 ಇಂಚ್ ಪಾಟ್ ಮುಳುಗಬೇಕಾದ್ರೆ 1-8 ಇಂಚಿನ ಬೌಲ್ ಬೇಕು. 8 ಇಂಚಿನ ಬೌಲಲ್ಲಿ ಆ ಪಾಟನ್ನು ಮಣ್ಣಿಗೆ ನೀರು ಬರದ ಹಾಗೆ ಅದರಲ್ಲಿ ಸೆಟ್ ಮಾಡ್ಬೇಕು. ಸೆಟ್ ಮಾಡಿ ಒಂದು 2 ಅವರ್ಸ್ ಆದ ನಂತರ ಅದನ್ನ ತೆಗಿಬೇಕು. ತೆಗೆದ ನಂತರ ಅದು ಒಳಗಡೆ ಎಲ್ಲ ಮಣ್ಣಲ್ಲಿ ಎಲ್ಲೂ ಖಾಲಿ ಇಲ್ಲದಾಗೆ ಬೇರೆದು ಸುತ್ತಮುತ್ತ ಹಾಗೆ, ಮತ್ತೆ ಅದ್ ನೆಟ್ಟು 2 ಗಂಟೆ ಆದ ನಂತರ ತೆಗೆದು ಇಡಬೇಕು. ಇಡುವಾಗ ಅದರಿಂದ ಸಲೀಸಾಗಿ ನೀರು ಹರಿದು ಹೋಗೋದನ್ನ ಗಮನಿಸಬೇಕು. ನೀರು ಹರಿದು ಹೋಗ್ಲಿಲ್ಲ ಅಂದ್ರೆ ಅದ್ರಲ್ಲಿ ಮಣ್ಣು ಸರಿಯಾಗಿ ಸೆಟ್ ಆಗ್ಲಿಲ್ಲ ಅಂತ ಲೆಕ್ಕ. ಹೌದು, ಹಾಗೆ ಅದು ಎಲ್ಲ ಹರಿದು ಹೋದ ನಂತರ ಬೋನ್ಸಾಯ್ ಇದಕ್ಕೆ ಪ್ರೊಸೆಸ್ ಕಂಪ್ಲೀಟ್ ಆಯ್ತು. ಆಮೇಲೆ ಈಗ ಗಿಡ ಬೆಳೀತಾ ಇರುವಂತಹ ಸಂದರ್ಭದಲ್ಲಿ ಮತ್ತೆ ಮತ್ತೆ ಏನಾದರೂ ಗೊಬ್ಬರ ಕೊಡಬೇಕಾ, ನೀರು ಕೊಡಬೇಕಾ, ಹೇಗೆ? ಅದು ಒಂದೊಂದು ಗಿಡದ ಇದರ ಮೇಲೆ ಸ್ವಭಾವದ ಮೇಲೆ ಹೋಗ್ತದೆ. ಕೆಲವು ಹಣ್ಣಿನ ಗಿಡಗಳಿಗೆ ಸ್ವಲ್ಪ ಜಾಸ್ತಿ ಗೊಬ್ಬರ ಕೊಡಬೇಕಾಗುತ್ತೆ. ಕೆಲವು ಹೂವಿನ ಗಿಡಗಳಿಗೆ ಈಗ ಫಾರ್ ಎಕ್ಸಾಂಪಲ್ ಅಡೆನಿಯಂ ಅಂತದಕ್ಕೆಲ್ಲ ಹೂ ಕಟ್ ಮಾಡಿ ಹೂ ಆಗುವ ಟೈಮಲ್ಲಿ ಗೊಬ್ಬರ ಕೊಡಬೇಕಾಗುತ್ತೆ. ಹಾಗೆ ಬೇರೆ ಬೇರೆ ವಿಧಾನಗಳಿದೆ. ಗೊಬ್ಬರ ಅಂದ್ರೆ ದ್ರವ ರೂಪದಲ್ಲಿ ಕೊಡ್ತಿರೋ, ಸಾಲಿಡ್ ಕೊಡ್ತಿರೋ, ಸಾವಯವ ಕೊಡ್ತಿರೋ, ಹೇಗೆ? ಸಾವಯವನ ಅದನ್ನ ನಾವು ಗಿಡ ನೆಡುವಾಗ ಒಂದ್ಸಲ ಸ್ವಲ್ಪ ಕೊಡ್ಬೋದು. ಎರೆಹುಳ ಗೊಬ್ಬರ ತುಂಬಾ ಒಳ್ಳೇದು, ಎರೆಹುಳ ಗೊಬ್ಬರ ತುಂಬಾ ಒಳ್ಳೇದು. ನಾನು ಸಾವಯವ ಗೊಬ್ಬರವನ್ನು ಮನೇಲಿ ನಾನೇ ತಯಾರು ಮಾಡ್ತೇನೆ. ಅಂದ್ರೆ ಒಂದು ಇದರಲ್ಲಿ ಬಾಕ್ಸ್ ಅಲ್ಲಿ ಕೆಳಗಡೆ ಒಣಗಿದ ಎಲೆ ಹಾಕ್ಬೇಕು, ಆದ್ರೆ ಒಣಗಿದ ಎಲೆ ಅಲ್ಲಿ ಸಿಗೋದಿಲ್ಲ ನಮ್ಗೆ. ಅದಕ್ಕೋಸ್ಕರ ಒಣಗಿದ್ದು ಇದು ಪೇಪರ್ಗಳು ಎಲ್ಲ ಮತ್ತೆ ಈ ಬಾಕ್ಸ್ಗಳಲ್ಲಿ ಇರ್ತಲ್ಲ ಅದನ್ನೆಲ್ಲ ಒದ್ದೆ ಮಾಡಿ ಫಸ್ಟ್ ಬೇಸಿಗೆ ಹಾಕೊಳ್ಬೇಕು. ಆ ನಂತರ ನಿಮ್ದು ದಿನದ ತರಕಾರಿದ ವೇಸ್ಟ್ಗಳನ್ನ ಅದಕ್ಕೆ ಹಾಕ್ಬೇಕು. ಹಾಕಿ ಮತ್ತೆ ಅದ್ರ ಮೇಲೆ ಒಂದ್ ಸ್ವಲ್ಪ ಪೇಪರ್ ಅಥವಾ ಬೇರೆ ಏನಾರು ಹಾಕ್ಬೇಕು. ಹಾಕಿ ಅದನ್ನ ಒಂದು ಬಾಕ್ಸ್ ಫುಲ್ ಆದ ನಂತರ ತೆಗೆದು ಒಂದ್ ಕಡೆ ಸೈಡಲ್ಲಿ ಇಟ್ಬಿಡ್ಬೇಕು. ಅದರಷ್ಟೇ ಅದಲ್ಲಿರುತ್ತೆ. ಮತ್ತೆ ನೆಕ್ಸ್ಟ್ ನೀವು ಇನ್ನೊಂದು ಬಾಕ್ಸ್ ಅಲ್ಲಿ, ನಾನು ಹಾಗೆ ಮಾಡಿ ಮಾಡಿ ಒಂದು 5-6 ಬಾಕ್ಸ್ ಇರ್ತದೆ. ಅದರಲ್ಲಿ ಒಂದು 3 ತಿಂಗಳಾಗುವಾಗ ನಾನು ಫಸ್ಟ್ ಹಾಕಿರೋ ಬಾಕ್ಸ್ ಅಲ್ಲಿ ಅದು ಫುಲ್ ಬಾಕ್ಸ್ ಅಲ್ಲಿ ಒಂದು ಕಾಲು ಭಾಗನೂ ಇರಲ್ಲ, ಫುಲ್ ಆಗಿರೋದು ಬಾಕ್ಸ್ ಕಾಲು ಭಾಗ ಮಾತ್ರ ಕಾಂಪೋಸ್ಟ್ ಇರ್ತದೆ. ಅದು ತುಂಬಾ ಸೂಕ್ತ. ಅದನ್ನು ವರ್ಷಕ್ಕೆ ಒಂದ್ಸರಿ ಕೊಡುವಂತದ್ದು ಮತ್ತೆ ಮತ್ತೆ ಕೊಡ್ಬೇಕು. ಅದು ಗಿಡದ ಇದ್ರ ಮೇಲೆ ಹೋಗ್ತದೆ. ಈಗ ಒಂದು ಅಡೆನಿಯಮ್ ಅಂತಂದ್ರೆ ಅದು ಗೆಡ್ಡೆ ಎಲ್ಲ ಹೂವಾಗಿ ಮುಗಿತದಲ್ಲ, ಅದನ್ನ ಮೇಲ್ಗಡೆ ಕಟ್ ಮಾಡ್ಬೇಕು. ಕಟ್ ಮಾಡಿ ಇನ್ನು ಹೊಸ ಚಿಗುರು ಬರೋ ಟೈಮಲ್ಲಿ ಅದಕ್ಕೆ ಸೂಕ್ತವಾಗಿ ಗೊಬ್ಬರ ಕೊಡ್ಬೇಕು. ಆಗ ಮಾತ್ರ ಅದ್ರಲ್ಲಿ ತುಂಬಾ ಹೂ ಆಗ್ತದೆ. ನೀರು ಕೊಡೋದಿದ್ರೆ ನೀರು ನಾವು ಮುಟ್ಟಿ ನೋಡ್ಬೇಕು. ಬೋನ್ಸಾಯನ್ ಸ್ಪೆಸಿಫಿಕ್ ಆಗಿ ಸಂಜೆ ಅಬ್ಸರ್ವ್ ಮಾಡ್ಬೇಕು. ಆದ್ರೆ ಬುಡ ಎಲ್ಲ ಸ್ವಲ್ಪ ಡ್ರೈ ಆಗಿದೆ ಅಂದ್ರೆ ಮಾತ್ರ ನೀರು ಕೊಡ್ಬೇಕು. ಬೋನ್ಸಾಯ್ಗೆ ತುಂಬಾ ನೀರು ಕೊಟ್ರೆ ಗೋವಿಂದ ಆಗುತ್ತೆ. ಸರಿ, ಆಮೇಲೆ ಈಗ ಟ್ರೈನಿಂಗ್ ಮಾಡುವಂತಹದ್ದು ಮತ್ತು ಪ್ರೂನಿಂಗ್ ಅಂತ ಇದೆಯಲ್ಲ, ಅದು ಏನದು, ಹೇಗೆ ಮಾಡುವಂತಹದ್ದು? ಟ್ರೈನಿಂಗ್ ಅಂದ್ರೆ ನೀವೀಗೊಂದು ಎಳೆ ಗಿಡನ ತಂದಿದ್ದೀರ. ಹೌದು. ಈಗ ಅದಕ್ಕೆ ಬೋನ್ಸಾಯ್ ರೂಪ ಕೊಡ್ಬೇಕಾದ್ರೆ 1 ವರ್ಷ ಬೇಕು ಅಥವಾ 2 ವರ್ಷ ಬೇಕು. ಅಷ್ಟರವರೆಗೆ ಏನ್ ಮಾಡ್ಲಿಕ್ಕಿಲ್ಲ, ಅಷ್ಟರವರೆಗೆ ಅದನ್ನ ಸುಮ್ಮನೆ ಒಂದು ಪಾಟ್ ನಲ್ಲಿ ಮಣ್ಣು ಹಾಕಿ ನೆಟ್ಟು ಬಿಟ್ಬಿಡ್ಬೇಕು. ಅದೊಂದು 2 ವರ್ಷ ಆಗುವಾಗ ಅದರಲ್ಲಿ ಸ್ವಲ್ಪ ಜಾಸ್ತಿ ಕೊಂಬೆಗಳೆಲ್ಲ ಬಂದಿರ್ತದೆ, ಕೆಳಗಡೆ ಬೇರು ತುಂಬಾ ಬಿಟ್ಟಿರ್ತದೆ. ಅದಕ್ಕೆ ಒಳ್ಳೆ ಶೇಪ್ ಕೊಡ್ಬೇಕು ಅಂತನ್ವಾಗ ಆ ಪಾಟಿಂದ ಅದನ್ನ ತೆಗೆದು ಫಸ್ಟ್ ರೂಟ್ ಪ್ರೂನ್ ಮಾಡಬೇಕು. ರೂಟ್ ಆದ ನಂತರ ಪುನಃ ಅದನ್ನ ಅದೇ ಪಾಟ್ ನಲ್ಲಿ ಇಟ್ಬಿಡ್ಬೇಕು. ಯಾಕಂದ್ರೆ ರೂಟ್ ಮತ್ತೆ ಅಲ್ಲಿ ಸೆಟ್ ಆದ ನಂತರ ಮಾತ್ರ ಮೇಲ್ಗಡೆ ಕೊಂಬೆಗಳನ್ನ ಕಡಿಲಿಕ್ಕೆ ಬರುತ್ತೆ. ಮತ್ತೆ ಮೇಲ್ಗಡೆ ಕೊಂಬೆನ ನಮ್ಗೆ ಯಾವ ಶೇಪಿಗೆ ಬೇಕು ಆ ಶೇಪಿಗೆ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡ್ಕೊಂಡು ಅದು ಚಿಗುರು ಬರುತ್ತೆ, ಚಿಗುರು ಬರೋವರೆಗೂ ಕಾಯ್ಬೇಕು. ಮತ್ತೆ ಇನ್ನು ಕೆಲವು ಗಿಡಗಳಿಗೆ ಅಂದ್ರೆ ಈ ಜುನಿಪರ್ ಅಂತ ಗಿಡಗಳಿಗೆ ಕೊಂಬೆಗಳಿಗೆ ಸರಿಗೆ ಸುತ್ತಬೇಕಾಗತ್ತೆ. ಯಾಕಂದ್ರೆ ಕಂಟ್ರೋಲ್ ಮಾಡ್ಲಿಕ್ಕೆ ಅದು ತುಂಬಾ ಉದ್ದ ಹೋಗ್ಬಾರ್ದು ಅಂದ್ರೆ ಅದಕ್ಕೊಂದು ನಿರ್ದಿಷ್ಟ ಇದರಲ್ಲಿ ಆಕಾರದಲ್ಲಿ ಅದಕ್ಕೆ ಕಾಪರ್ ವೈರ್ನ ಸುತ್ತಬೇಕು. ಕಾಪರ್ ವೈರ್ ಸುತ್ತುವಾಗ ತುಂಬಾ ಲೂಸ್ ಆಗಬಾರ್ದು, ತುಂಬಾ ಟೈಟ್ ಆಗಬಾರ್ದು. ಅದು ಬಿಟ್ಟರೆ ಅದೇ ನಾವು ಸುತ್ತಿರೋಷ್ಟೇ ಆ ಕೊಂಬೆ ಇರುತ್ತೆ, ಅದಕ್ಕಿಂತ ದೊಡ್ಡದಾಗಲ್ಲ. ಆದ್ರೆ ಎಲೆಗಳು ಹೂಗಳು ಬರುತ್ತೆ, ಅದರಲ್ಲಿ ಬೇಕಾದ ಹಾಗೆ ಅದನ್ನ ಬಾಗಿಸಲೂಬಹುದು. ಅಥವಾ ಈಗ ಒಂದು ಸೈಡ್ಗೆ ವಾಲ್ ಇರೋ ಕೊಂಬೆಯನ್ನು ಸ್ವಲ್ಪ ಮೇಲ್ಗಡೆಗೆ ನಾವು ಸರಿಗೆ ಸಹಾಯದಿಂದ ಮೇಲ್ಗಡೆ ತಿರುಗಿಸಬಹುದು, ನಮಗೆ ಬೇಕಾದ ಆಕಾರ ಕೊಡಬಹುದು. ಬೇಕಾದ ಆಕಾರ ಅಂದ್ರೆ ಬಹುಶಃ ಕೆಲವೊಂದು ಪ್ರಾಣಿಗಳಾಗಬಹುದು ಅಥವಾ ಒಂದು ಚೇರ್ ಆಗಬಹುದು, ಇಂಥದ್ದು ಕೂಡ ಆಕಾರವನ್ನು ಕೂಡ ಕೊಡೋದಕ್ಕೆ. ಹೌದು, ಅದರಲ್ಲಿ ಸುಮಾರು ಆಕಾರ ಇದೆ. ಒಂದು ಸಾಧಾರಣವಾಗಿ ಏನಂದ್ರೆ ಸ್ಟ್ರೈಟ್ ಆಗಿ ಬೆಳೆಯುವಂತ ಗಿಡನ ಸೆಲೆಕ್ಟ್ ಮಾಡ್ಕೊಳ್ತಾರೆ ಎಲ್ಲರೂ ಕೆಲವರು. ಮತ್ತೆ ಇನ್ನೊಂದು ವಾಲು, ಅದನ್ನ ಮಾಡ್ಬೇಕಾದ್ರೆ ಸ್ವಲ್ಪ ಕಷ್ಟ ಉಂಟು, ಯಾಕಂದ್ರೆ ಆ ಪಾಟ್ ಇಂದ ಅದು ಎದ್ದು ಬಿಡುತ್ತೆ, ನಾವು ಭಾರ ಜಾಸ್ತಿ ಆಗ್ಬಿಡುತ್ತೆ. ಈ ಕಡೆ ಬೆಳೆದಿದ್ದ ಭಾರ ಜಾಸ್ತಿ ಆದ್ರೆ ಅಲ್ಲಿ ಕೆಳಗಡೆ ಅದಕ್ಕೆ ಬುಡಕ್ಕೆ ಇದಾಗ. ಹಾಗೆ ಸಾಧಾರಣವಾಗಿ ಎಲ್ಲರೂ ಸ್ಟ್ರೈಟ್ ಆಗಿ ಮೇಲೆ ಬೆಳೆಯುವಂತ ಗಿಡನೇ ಸೆಲೆಕ್ಟ್ ಮಾಡ್ತಾರೆ. ನಾನು ಸ್ಪೆಷಲ್ ಆಗಿ ನನಗೆ ತುಂಬಾ ಖುಷಿ ಆಗಿದ್ದು ಏನು ಅಂದ್ರೆ ಕ್ರಿಸ್ಮಸ್ ಟ್ರೀ ಅಂತ ಹೇಳ್ತಾರೆ ಕನ್ನಡದಲ್ಲಿ ಏನಂತ ನನಗೆ ಗೊತ್ತಿಲ್ಲ. ಆ ಕ್ರಿಸ್ಮಸ್ ಟ್ರೀಗೆ ತಾಯಿ ಬೇರಿಲ್ಲ. ನಾನೊಂದು ಪಾಟಿಂದ ಅದನ್ನ ತೆಗೆಯುವಾಗ ನಂಗೆ ತುಂಬಾ ಆಶ್ಚರ್ಯ ಆಯ್ತು. ಬರೀ ಅದಕ್ಕೆ ಹೇರ್ ರೂಟ್ಸ್ ಅಂತ ಹೇಳ್ತಾರೆ, ಅಂಥದೇ ರೂಟ್ಸ್ ಇತ್ತು. ನನಗೆ ಇದೊಂದು ಯಾಕೆ ನೋಡಬಾರ್ದು ಒಂದ್ಸಲ, ನನ್ನ ತಂದಿದ್ದೆ ಒಂದು ಗಿಡ 5 ವರ್ಷ ಆಗಿದ್ದಿತ್ತು. ಅದನ್ನ ನಾನು ಬೋನ್ಸೈ ಪಾಟಿಗೆ ನೆಟ್ಟೆ ಸ್ವಲ್ಪ ಟ್ರಿಮ್ ಮಾಡಿ. ಇವತ್ತಿನ ದಿನ ಆ ಗಿಡ ಎಷ್ಟು ಸುಂದರವಾಗಿದೆ ಅಂದ್ರೆ ಒಂದು 3-2.5 ಫೀಟ್ ಮಾತ್ರ ಇದೆ ಅದು. ಅದ್ರದ್ದು ಪಾಟ್ 6 ಇಂಚು ಇಲ್ಲ, ಇನ್ನೂ ಕಡಿಮೆ ಇದೆ. ಯಾಕಂದ್ರೆ ನಾನು ಸ್ವಲ್ಪ ಜಾಗ ಬಿಡ್ಬೇಕಲ್ಲ ಅದಕ್ಕೆ. ಅವತ್ತಿಂದ ಇವತ್ತಿನವರು ನಾ ಪಾಟ್ನ ಅದರಿಂದ ತೆಗಿಲೇ ಇಲ್ಲ, ಹಾಗೆ ಬೆಳೆದುಂಟು. ಅದು ಇಲ್ಲಿ ತುಂಬಾ ಒಳ್ಳೆ ತುಂಬಾ ಇದು ಮಾಡಿದ್ರು, ಅದಕ್ಕೆ ತುಂಬಾ ಚೆನ್ನಾಗಿ ಬಂದಿದೆ. ಆಮೇಲೆ ಈ ಬೋನ್ಸೈ ಗಿಡವನ್ನು ಎಲ್ಲಿ ಇಡಬೇಕು ಅಂತ, ಅದಕ್ಕೆ ನೇರವಾದಂತಹ ಒಂದು ಬಿಸಿಲು ಬೇಕು ಅಥವಾ ನೆರಳು ಕೊಡಬೇಕು ಅಥವಾ ಪಾರ್ಶಿಯಲ್ ಹೇಗೆ? ಅದು ಆ ಗಿಡದ ಮೇಲೆ ಸಂಬಂಧ ಇದೆ. ಈಗ ತುಂಬಾ ಹಣ್ಣಾಗುವಂಥದ್ದು, ತುಂಬಾ ಹೂವಾಗುವಂಥದ್ದು, ಅದಕ್ಕೆ ಬೆಳಗ್ಗೆಯಿಂದ ಒಂದು 11:30 ಬಿಸಿಲು ಬೇಕು. ಮತ್ತೆ 12-3 ಗಂಟೆ ಬಿಸಿಲು ಅಷ್ಟು ಸೂಕ್ತ ಅಲ್ಲ. ಮತ್ತೆ 3-5 ಗಂಟೆ ಬಿಸಿಲು, 6 ಗಂಟೆ ತನಕ ಬಿಸಿಲು ತುಂಬಾ ಸೂಕ್ತ. ಅದು ಎಂಥ ಗಿಡನೇ ಆಗಿರಲಿ, ಬೋನ್ಸೈಗೆ ಅಷ್ಟು 12-3 ಗಂಟೆ ಬಿಸಿಲು ಬಿಟ್ಟು ಬೇರೆ ಕಡೆ ಟೈಮ್ ಬಿಸಿಲು ಬೇಕು. ಅಂದ್ರೆ ಪ್ರತಿ ಸಾರಿಯೂ ಕೂಡ ಬಿಸಿಲಿಗೆ ಇಡಬೇಕು ಮತ್ತೆ ಒಳಗೆ ಇಡಬೇಕು? ಹಾಗೇನಿಲ್ಲ, ಎಲ್ಲಿ ಬಿಸಿಲು ಬೀಳುತ್ತೆ ಆ ಜಾಗನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಮೊದಲು. ನಿಮ್ಮ ಟೆರೆಸ್ನ ಅಥವಾ ನಿಮ್ಮ ಜಾಗವನ್ನು ಸ್ಟಡಿ ಮಾಡ್ಬೇಕು ನೀವು. ಮಾಡಿ 12-3 ಗಂಟೆ ಬಿಸಿಲು ಎಲ್ಲಿಗೆ ಬೀಳ್ತಾ ಇಲ್ಲ ಆ ಜಾಗನ ಬಿಟ್ಬಿಟ್ಟು ಬೇರೆ ಜಾಗದಲ್ಲಿ ಇಡಬೇಕು. ಆಚೆ ಇಡುವ ಕ್ರಮ ಬೋನ್ಸೈಯಲ್ಲಿ ಇಲ್ಲವೇ ಇಲ್ಲ. ಸರಿ, ರೀಪಾಟಿಂಗ್ ಅನ್ನುವಂಥದ್ದು ಏನಾದ್ರು ಮಾಡ್ಬೇಕು? ರೀಪಾಟಿಂಗ್ ಒಂದ್ಸಲ ನಮಗೆ ಪಾಟ್ ಅಲ್ಲಿ ತುಂಬಾ ಬೇರ್ಗಳು ಓವರ್ ಗ್ರೋತ್ ಆಗಿದೆ ಅಂತಂದ್ಬಿಟ್ಟು ನಮ್ಮ ಅಬ್ಸರ್ವೇಷನ್ ಬಂದ್ರೆ, ಆಗ ಅದನ್ನ ಒಮ್ಮೆ ತೆಗೆದು ತುಂಬಾ ಜೋಪಾನವಾಗಿ ಅದನ್ನ ಎಷ್ಟೇ ತೆಗಿಬೇಕು ಅಷ್ಟೇ ತೆಗೆದು ಮತ್ತೆ ಹೊಸ ಮಣ್ಣು ಹಾಕಿ ಪುನಃ ನೆಡಬೇಕು. ಆಮೇಲೆ ಈಗ ಇಂಥ ಗಿಡಗಳಿಗೆ ಕೀಟ ಮತ್ತು ರೋಗಗಳೇನಾದ್ರು ಬಾಧಿಸ್ತವ? ಕೀಟ ಮತ್ತು ರೋಗಗಳು ಬಾಧಿಸ್ತದೆ, ಆದ್ರೆ ಅದನ್ನ ಜೋಪಾನವಾಗಿ ಬೋನ್ಸೈ ಪಾಟ್ಗಳನ್ನ ಸ್ಪೆಷಲ್ ಆಗಿ ಕೆಲವು ಸ್ಟ್ಯಾಂಡ್ ಅಲ್ಲಿ ಕೆಳಗಡೆ ನೀರಿಂದು ಹಟ್ಟೆಯಲ್ಲಿ ನೀರನ್ನು ಖಾಲಿ ಇಟ್ಟು ಅದಕ್ಕೆ ಇರುವೆ ಹತ್ತಿ ಬರದ ಹಾಗೆ ಸ್ವಲ್ಪ ಜೋಪಾನ ವಹಿಸಬೇಕು. ಮತ್ತೆ ಬೇರೆ ಕಾಯಿಲೆ ಅಂತ ಏನು ಬರೋದಿಲ್ಲ, ಬಂದ್ರೆ ಒಂದು ತಿಂಗಳಿಗೆ ಅಥವಾ 2 ತಿಂಗಳಿಗೊಮ್ಮೆ ನೀಮ್ ಆಯಿಲ್ ಇದೆಲ್ಲ ಅದನ್ನ ಸ್ವಲ್ಪ ನೀರಲ್ಲಿ ಹಾಕಿ ಬೇವಿನ. ಗಿಡ ಯಾವ್ದ ಕಾರಣಕ್ಕೂ ಸತ್ತು ಹೋಗುವ ಸಾಧ್ಯತೆ ಇದೆಯಾ? ಚಾನ್ಸಸ್ ಇದೆ, ಬೇರ್ ಕಟ್ ಮಾಡುವಾಗ ಸತ್ತು ಹೋಗುವ ಚಾನ್ಸಸ್ ತುಂಬಾ ಇರುತ್ತೆ. ಆಗದ ಹಾಗೆ ಅಂತಂದ್ರೆ ಸ್ವಲ್ಪ ಒಂದೆರಡು ಪ್ರಾಕ್ಟೀಸ್ ಆಗೋ ತನಕ ಒಂದೆರಡು 3 ಗಿಡ ಸತ್ತೇ ಸಾಯ್ತೆ. ಅದಕ್ಕೋಸ್ಕರ ನಾವು ಕಟ್ ಮಾಡುವಾಗ ನಮಗೆ ಸ್ವಲ್ಪ ಒಂದು ಗಿಡ ಸಾಯುವ ಯಾತಕ್ ಸತ್ತೋಯ್ತು ಅನ್ನೋದನ್ನ ಸ್ಟಡಿ ಮಾಡ್ಕೊಳ್ಬೇಕು ಮೊದಲು. ಯಾವ ಬೇರ್ ಕಟ್ ಮಾಡಿದ್ರೆ ಸತ್ತೋಯ್ತು ಅಥವಾ ಕೊಂಬೆ ಕಟ್ ಮಾಡಿದ್ರೆ ಸತ್ತೋಯ್ತು ಅನ್ನೋದನ್ನ ಅಬ್ಸರ್ವ್ ಮಾಡ್ಬೇಕು. ಮತ್ತೆ ಕೆಲವು ಗಿಡಗಳನ್ನ ಜಾಸ್ತಿ ಕಟ್ ಮಾಡಿದ್ರೆ ಸತ್ತೋಗುತ್ತೆ, ಇನ್ನು ಕೆಲವು ಗಿಡಗಳನ್ನ ಕಟ್ ಮಾಡಬಾರ್ದೆ ಅಂತ ಕೆಲವು ಜಾಗ ಇರುತ್ತೆ. ಕೆಲವು ಕೊಂಬೆನ ಕಟ್ ಮಾಡುವಾಗ ಹೆಚ್ಚು ಕಮ್ಮಿ ಆದ್ರೆ ಆ ಕೊಂಬೆ ಅಲ್ಲೇ ಸತ್ತೋಗುತ್ತೆ, ಅದು ಸ್ವಲ್ಪ ಪ್ರಾಕ್ಟಿಸ್ ಬೇಕು. ಈಗ ತಾಯಿ ಬೇರು ಇರುವುದಾದಲ್ಲಿ ತಾಯಿ ಬೇರನ್ನ ಉಳಿಸಿಕೊಳ್ಬೇಕು, ತಾಯಿ ಬೇರು ಉಳಿಸಿಕೊಳ್ಬೇಕು, ಸುತ್ತಮುತ್ತ ಇದನ್ನ ತೆಗಿಬಹುದು. ಆಮೇಲೆ ಹೂ ಮತ್ತು ಹಣ್ಣು ಬಿಡುವಂತಹದ್ದು, ಈಗ ನೀವು ಕಿತ್ತಲೆ ಹೇಳಿದ್ರಿ, ನಿಂಬೆ ಹೇಳಿದ್ರಿ, ಅದರಲ್ಲಿಯೂ ಕೂಡ ಒಂದು ಗುಣಮಟ್ಟದ ಹಣ್ಣನ್ನು ಅಥವಾ ಹೂವನ್ನ ಪಡೆಯೋದಕ್ಕೆ ಸಾಧ್ಯ ಆಗ್ತದೆ? ನಿಂಬೆ ಹಣ್ಣಲ್ಲಿ ಖಂಡಿತವಾಗಿ ಪಡಿಬಹುದು. ಒಂದು ಬುಡದಲ್ಲಿ ಎಷ್ಟು ಸಿಗಬಹುದು? ಒಂದು ಗಿಡದಲ್ಲಿ ನನಗೆ 60 ನಿಂಬೆಹಣ್ಣು ಸಿಕ್ಕಿದೆ. 60 ನಿಂಬೆಹಣ್ಣು ಸಿಕ್ಕಿದೆ. ಎಷ್ಟು? 2 ಫೀಟ್ ಎತ್ತರದ್ದು? ಒಂದು 3 ಫೀಟ್. 3 ಫೀಟ್. ಅದನ್ನ ಸ್ವಲ್ಪ ಟೈಮ್ ಟು ಟೈಮ್ ಕಟ್ ಮಾಡಬೇಕು. ಈಗ ನಿಂಬೆಹಣ್ಣು ಆಗಿ ಮುಗಿತಲ್ಲ, ನಿಂಬೆಹಣ್ಣಾಗಿ ಮುಗಿದ ನಂತರ ಒಂದು ನಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ಗೆ ಅದನ್ನ ಚಂದ ಮಾಡಿ ಕಟ್ ಮಾಡಿದ್ರೆ ನಾವು ಕಟ್ ಮಾಡಿ ಜಾಗದಿಂದನೇ ಹೊಸ ಹೊಸ ಚಿಗರಿಗಳು ಬರುತ್ತೆ. ಹೊಸ ಹೊಸ ಚಿಗರು ಬಂದ ಕೂಡಲೇ ಅದ್ರಲ್ಲಿ ಹೂವಾಗಿ ಅದರಲ್ಲಿ ನಿಂಬೆಹಣ್ಣು ಆಗ್ತದೆ. ಅರೆ, ನಿಂಬೆಹಣ್ಣು ಮತ್ತೆ ಕಿತ್ತಲೆ ಹಣ್ಣು ಅಂತದಕ್ಕೆಲ್ಲ ಸ್ವಲ್ಪ ಟೈಮ್ ಟು ಟೈಮ್ ಒಂದು ಒನ್ಸ್ ಇನ್ ಮಂತ್ ಅದಕ್ಕೆ ನೀರು ಕೊಡ್ತಾನೆ ಇರಬೇಕು, ಗೊಬ್ಬರ ಕೊಡ್ತಾರೆ. ಗುಣಮಟ್ಟದಲ್ಲಿ ಏನಾದ್ರು ವ್ಯತ್ಯಾಸ ಉಂಟು? ಗುಣಮಟ್ಟ ನಿಂಬೆಹಣ್ಣಲ್ಲಿ ನಂಗೇನು ವ್ಯತ್ಯಾಸ ಕಾಣಲಿಲ್ಲ, ಆದ್ರೆ ಕಿತ್ತಲೆ ಹಣ್ಣು ನನ್ನ ಇದ್ರ ಪ್ರಕಾರ ತುಂಬಾ ಸಿಹಿ ಇರಲು ಸ್ವಲ್ಪ ಹುಳಿ ಇರ್ತದೆ. ಗಾತ್ರದಲ್ಲಿ ಏನಾದರೂ ಚಿಕ್ಕದಾಗ್ತದ? ಬೋನ್ಸೈ ಇದ್ರೊಳಗೆ ಗಾತ್ರದಲ್ಲಿ ಬರೋ ಫಲಗಳು ನ್ಯಾಚುರಲ್ ಆಗಿ ಚಿಕ್ಕದಾಗೆ ಇರುತ್ತೆ. ಆಮೇಲೆ ಆರ್ಥಿಕವಾಗಿ ಇದು ಎಷ್ಟು ಖರ್ಚುದಾಯಕ ಮತ್ತು ಹೆಚ್ಚು ಎಷ್ಟು ಲಾಭದಾಯಕ ಅಂತ? ಅದಕ್ಕೆ ಖರ್ಚು ಮಾಡೋದು ಅಂತಂದ್ರೆ ಬೋನ್ಸೈಗೆ ಹೇಗೆ ಬೇಕಾದ್ರೂ ಖರ್ಚು ಮಾಡಬಹುದು. ಕಡಿಮೆ ಅಂದ್ರೆ ಎಷ್ಟು ಮಾಡಬಹುದು ಖರ್ಚ? ಖರ್ಚೇ ಇಲ್ಲದೇ ಮಾಡಬಹುದು. ನಮ್ಗೆ ಎಲ್ಲರೂ ನ್ಯಾಚುರಲ್ ಆಗಿ ಬೆಳೆದಿರೋ ಗಿಡಕ್ಕೆ ನಾವೊಂದು ಹಣ ಕೊಡ್ಬೇಕಂತ ಇಲ್ಲ. ಮತ್ತೆ ನಮ್ಮ ಹತ್ರ ಪಾಟ್ಗೊಂದಕ್ಕೆ ಒಂದು ಸ್ವಲ್ಪ ಖರ್ಚು ಮಾಡಬೇಕಾಗುತ್ತೆ ಅಷ್ಟೇ, ಬೇರೆ ಮಣ್ಣಿನ ಹೂಕುಂಡವನ್ನು ಉಪಯೋಗಿಸಿದ್ರೆ ಹೆಚ್ಚು ಖರ್ಚಿಲ್ಲ. ಹೌದು, ಮಣ್ಣಿನ ಹೂಕುಂಡದಲ್ಲಿ ಒಂದು ನಿಜ ಹೇಳ್ಬೇಕಂದ್ರೆ ಮಣ್ಣಿನ ಹೂಕುಂಡದಲ್ಲೇ ತುಂಬಾ ಚೆನ್ನಾಗಿ ಬರೋದು ಗಿಡಗಳು. ಆದ್ರೆ ಏನಂದ್ರೆ ಆ ಕುಂಡಕ್ಕೆ ಆಯಸ್ಸಿಲ್ಲ, ಎನಿ ಟೈಮ್ ಅದು ಓಡ್ದೋಗ್ಬೋದು ಅಥವಾ ಬೇರ್ ಜಾಸ್ತಿ ಬೆಳೆದಾಗ ಅದು ಓಡ್ದೋಗ್ಬೋದು. ಹಾಗಾಗಿ ಪಿಂಗಾಣಿ ಸಾಧಾರಣ ಉಪಯೋಗ ಮಾಡೋದು, ಪಿಂಗಾಣಿ ಕುಂಡಗಳ ಅದು ಒಡೆಯೋದಿಲ್ಲ. ಆಮೇಲೆ ಗಿಡವನ್ನ ತರಬೇಕಿದ್ರೆ ಈಗ ಅಂಗಡಿಯಿಂದ ತಗೊಂಡ್ಬರ್ಬೋದು, ಜೊತೆಗೆ ನಿಮ್ಮ ಒಂದು ಬೋನ್ಸಾಯಿ ಗಿಡವನ್ನು ಕೂಡ ನೀವು ಮಾರಾಟ ಮಾಡಬಹುದು. ಮಾರಾಟ ಮಾಡೋದಿದ್ರೆ ಎಷ್ಟು ಬೇಡಿಕೆ ಇದೆ? ಬೇಡಿಕೆ ಇದೆ, ಆದ್ರೆ ಮಾರಾಟ ಮಾಡ್ಲಿಕ್ಕೆ ಯಾರು ಮನಸ್ಸು ಒಪ್ಪುದಿಲ್ಲ ಕಣ. ಅಲ್ಲ ಒಪ್ಪುದಿಲ್ಲ ಅಂದ್ರೆ ನಂದು ಫೇವರೇಟ್ ಕೆಲವು ಪ್ಲಾನ್ಸ್ ಇರುತ್ತೆ, ಅದ್ರ ಜೊತೆಗೆ ನಾನು ಕೆಲವು ಹೀಗೆ ಸಣ್ಣ ಸಣ್ಣದ್ ಮಾಡಿರ್ತೇನೆ. ಸಣ್ಣ ಸಣ್ಣದ ಯಾರು ನೋಡಿ ಆಸಕ್ತಿಯಿಂದ ಬೇಕಂತ ಕೇಳಿದ್ರೆ ಅವ್ರು ಕೊಡ್ತೇನೆ, ತುಂಬಾ ಅದ್ರಲ್ಲಿ ಲಾಭ ಇಟ್ಕೊಳ್ಳೋದಿಲ್ಲ. ನನಗೆ ಬೇಕಾದ್ರೆ ಹಾಗೆ ಕೊಟ್ಬಿಡ್ತೀನಿ, ನನ್ನ ಫ್ರೆಂಡ್ಸ್ ಆದ್ರೆ ಹಾಗೆ ಕೊಡ್ತೀನಿ. ಹಾಗೆ ಬೇರೆ ಮೊನ್ನೆ ಇಲ್ಲಿ ಸ್ಟಾಲ್ ಅಲ್ಲಿ ಕೆಲವರು ಕೇಳಿದ್ರು, ಅವ್ರಿಗೊಂದು ಮಿನಿಮಮ್ ತಗೊಂಡು ಅವ್ರಿಗೆ ಕೊಟ್ಟಿದ್ದೇನೆ. ಇದಕ್ಕೇನಾದ್ರೂ ಒಂದು ತರಬೇತಿಯ ಒಂದು ಅವಶ್ಯಕತೆ ಇದೆಯಾ? ತರಬೇತಿ ನನ್ನ ಅನುಭವದ ಪ್ರಕಾರ ಬೇಕೇ ಬೇಕು, ಇಲ್ಲದಿದ್ರೆ ನಾವು ಒಂದು ಆರ್ಟಿಕಲ್ ಓದ್ದೆ ನಾನು, ಸೀರಿಯಲ್ ಕಿಲ್ಲರ್ ಗಳಾಗ್ಬಿಡ್ತಾರೆ. ನಾನು ಬೊಂಜೆ ಮಾಡ್ತೀನಿ ಅಂತ ಹೋಗ್ಬಿಟ್ಟು ಎಲ್ಲರೂ ಬೊಂಜೆ ಮಾಡ್ಕೊಂಡ್ರೆ ಇದ್ದ ಗಿಡಗಳನ್ನೆಲ್ಲ ಸಾಯಿಸ್ಬಿಡ್ತಾರೆ, ಸೀರಿಯಲ್ ಕಿಲ್ಲರ್ಗಳಂತ ಅದ್ರಲ್ಲಿ ಒಂದು ಹಾಸ್ಯವಾಗಿ ಹೇಳಿದ್ದಾರೆ, ಆ ತರ ಆಗ್ಬಿಡ್ತಾರೆ. ಅದಕ್ಕೆ ಅದ್ರ ಬದಲು ಮೊದಲು ಗಿಡಗಳ ಬಗ್ಗೆ ಸ್ಟಡಿ ಮಾಡ್ಕೊಳ್ಬೇಕು, ಅದ್ರ ಬಗ್ಗೆ ಒಂದು ಸ್ವಲ್ಪ ತರಬೇತಿ ತಗೊಳ್ಬೇಕು. ಈಗ ನಾನು ನೋಡಿ ಆ ಬುಕ್ ತಗೊಂಡ್ಮೇಲೆ ನನಗೆ ಗೊತ್ತಾಗಿದೆ ನಿಜ ಸರಿಯಾದ ವಿಧಾನ ಹೇಗೆ ಅಂತ, ಹಾಗೆ ಸ್ವಲ್ಪ ತರಬೇತಿ ಇದ್ರೆ ಒಳ್ಳೇದು. ಈಗ ನಿಮ್ಮ ಸಂಗ್ರಹದಲ್ಲಿ ಇರುವಂತಹ ಕೆಲವೊಂದು ಗಿಡಗಳನ್ನು ಒಂದು ಪರಿಚಯವನ್ನು ಮಾಡಿಕೊಡಿ. ನನ್ನ ಸಂಗ್ರಹದಲ್ಲಿ ಒಂದು ಆಲದ ಮರ ಉಂಟು, ಆಲದ ಮರ ನನಗೆ ನರ್ಸರಿಲಿ ಅದು ಬಹುಶಃ ಒಂದು 3-4 ವರ್ಷ ಆಗಿದ್ದಿರ್ಬೋದು, ನನ್ನ ಹತ್ರ ಒಂದು 5 ವರ್ಷ, ಸಾಧಾರಣ ಒಂದು 8 ವರ್ಷ ಇರಬಹುದು ಅದಕ್ಕೆ. ಮತ್ತೆ ಎಷ್ಟು ಎತ್ತರ ಇದೆ ಆಲದ ಮರ? ನನ್ನ ಟ್ರೈನಿಂಗ್ ಇದ್ರಲ್ಲಿಟ್ಟಿದ್ದೇನೆ ಅಂದ್ರೆ ಜಾಸ್ತಿ ಬೆಳೆಯೋದ ಹಾಗೆ ಮಾಡಿದ್ದೇನೆ. ಮತ್ತೆ ನಂದೊಂದು ಕ್ರಿಸ್ಮಸ್ ಗಿಡ ಅದೇ ಹೇಳಿದಲ್ಲ, 8 ವರ್ಷದಿಂದ ಒಂದೇ ಪಾಟ್ ನಲ್ಲಿ ಇದೆ, 3 ಪಾಟ್ ಮಾಡಲಿಲ್ಲ. ಮತ್ತೆ ಕಿತ್ತಳೆ ಗಿಡ 8-8.5 ವರ್ಷ ಆಗುವಾಗ ಅದ್ರಲ್ಲಿ ಕಿತ್ತಳೆ ಆಯ್ತು. ಆ ನಂತರ ಕಿತ್ತಳೆ ಅಂತಂದ್ರೆ ಅದೊಂದು ಬಹಳ ವಿಶಿಷ್ಟವಾಗಿದೆ, ಒಂದು ಕೊಂಬೆಯಲ್ಲಿ ಒಂದು 5-6 ಒಟ್ಟಿಗೆ ಆಗ್ಬಿಡುತ್ತೆ, 5-6 ಒಟ್ಟಿಗೆ ಆದ ಕೂಡಲೇ ಅದಕ್ಕೆ ಸಪೋರ್ಟ್ ಕೊಡ್ಬೇಕಾಗುತ್ತೆ, ಅದೊಂದು ವಿಶಿಷ್ಟವಾದ ಗಿಡ. ಹಾಗಾಗಿ ಅದು ನನಗೆ ತುಂಬಾ ಇಷ್ಟವಾದ್ದು. ಮತ್ತೆ ಬೇರೆ ಜುನಿಪರ್ಸ್ ಅಂತ ಹೇಳ್ತಾರೆ, ಇದು ಜಪಾನ್ ನಲ್ಲಿ ಬೆಳೆಯುವ ಗಿಡ ಅಂತ ಹೇಳ್ತಾರೆ. ಆದ್ರೆ ನಾನು ಇಲ್ಲಿ ಹುಡುಕಿ ನಾನು ಒಂದ್ ಕಡೆ ಸಿಕ್ತು, ಆದ್ರೆ ತುಂಬಾ ಸ್ಲೋ ಗ್ರೋತ್, ಆದ್ರೆ ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ. ಹಾಗೆ ಬೇರೆ ಸ್ಕೆಫ್ಲರ್ ಅಂತ ಹೇಳ್ತಾರೆ, ಆತರ ಸುಮಾರು ವಿಧದ ಗಿಡಗಳಿದೆ. ಈಗ ನಿಮ್ಮ ಸಂಗ್ರಹದಲ್ಲಿ ಇಲ್ಲದೆ ಇರುವಂತಹ ಯಾವ ಗಿಡ ನಿಮಗೆ ಇನ್ನೂ ಬೇಕು ಅಂತ ಅನಿಸ್ತಾ ಇದೆ? ಸಾಕಷ್ಟು ಇಂತಹ ಬೋನ್ಸಾಯಿ ಬೆಳೆಗಾರರನ್ನು ನೀವು ಸಂಪರ್ಕದಲ್ಲಿ ಇರಬೇಕು. ಇಲ್ಲ, ಬೋನ್ಸಾಯಿ ಬೆಳೆಗಾರರಂದ್ರೆ ನನಗೆ ಹಾಸನದಲ್ಲಿ ಇರೋಳು ಒಬ್ಬಳದೇ ಪರಿಚಯ ಇರೋದು. ಮತ್ತೆ ಹಿಂದೆ ಯಾವಾಗಲೂ ಒಮ್ಮೆ ಇಲ್ಲಿ ಬೋನ್ಸಾಯಿದು ಒಂದು ಎಕ್ಸಿಬಿಷನ್ ಟೈಪ್ ಮಾಡಿದ್ರಂತೆ, ನನಗೆ ಗೊತ್ತಿಲ್ಲ, ಗೊತ್ತಿದ್ರೆ ನಾನು ಅವ್ರದ್ದೆಲ್ಲ ಸಂಪರ್ಕ. ಈಗ ನನಗೊಂದು ಬಹಳ ದೊಡ್ಡ ಒಂದು ಆಸೆ ಇದೆ ಏನಂದ್ರೆ, ನಮ್ಮಲ್ಲಿ ಇಲ್ಲಿ ಮಂಗಳೂರಿನಲ್ಲಿ ಒಂದು ಬೋನ್ಸಾಯಿ ಕ್ಲಬ್ ಮಾಡ್ಬೇಕಂತ ತುಂಬಾ ಆಸೆ ಇದೆ. ಎಷ್ಟು ಬೆಳೆಗಾರರು ಇದ್ದಾರೆ ನಿಮ್ಮ ಗೊತ್ತಿದ್ದ ಹಾಗೆ ಮಂಗಳೂರಿನಲ್ಲಿ? ಯಾವ ನರ್ಸರಿಗಳು ಇಲ್ಲ, ಅವ್ರು ಕೇಳಿದ್ರೆ ನೀವು ಮಾಡಿದ್ರೆ ನಾವು ನಿಮ್ಮ ಹತ್ರ ಖರೀದಿ ಮಾಡ್ತೀವಿ ಅಂತ ಹೇಳ್ತಾರೆ. ಇದನ್ನೇ ಒಂದು ಬಿಸ್ನೆಸ್ ಆಗಿ ಮಾಡೋದಕ್ಕೆ ಅವಕಾಶ ಉಂಟಾ? ಮಾಡಬಹುದು. ಈಗ ನಾನು ರಿಟೈರ್ ಆಗಿ ಮನೇಲೆ ಇರೋದ್ರಿಂದ ಇದನ್ನೊಂದು ಇನ್ನೊಂದು ಸಣ್ಣ ಉದ್ಯೋಗವಾಗಿ ತಗೊಳ್ಬಹುದು, ಸಣ್ಣ ಉದ್ದಿಮೆಯಾಗಿ ಮಾಡಬಹುದು. ಆದ್ರೆ ಜನಗಳಿಗೆ ತುಂಬಾ ಇಂಟ್ರೆಸ್ಟ್ ಇದೆ ಅನ್ನೋದು ನನಗೆ ಮೊನ್ನೆದು ಅನುಭವದಿಂದ ಗೊತ್ತಾಯ್ತು. ಎಲ್ಲ ಈಗ ನನಗೆ ರೈಟ್ ನಾವು ನನಗೆ 72 ಮೆಂಬರ್ಸ್ ನನಗೆ ತರಬೇತಿ ಕೊಡಿ ಅಂತಂದ್ಬಿಟ್ಟು ನನ್ನ ತರಬೇತಿ ಕೊಡೋದಕ್ಕೆ ಸಿದ್ಧರಿದ್ದೀರಾ? ಸ್ಥಳಾಭಾವ ಉಂಟು. ಬಹುಶಃ ತೋಟಗಾರಿಕಾ ಇಲಾಖೆಯು ಸ್ವಲ್ಪ ಮುಂದೆ ಬಂದ್ರೆ ಇದನ್ನ ಮಾಡಬಹುದು. ಒಳ್ಳೇದು. ಕಾಮಾಕ್ಷಿ ವಾಮನ್ ಅವರೇ, ಈ ಬೋನ್ಸಾಯಿ ಗಿಡ ಯಾಕೆ ಬೆಳಿಬೇಕು, ಹವ್ಯಾಸವಾಗಿ ಇದರಿಂದ ಏನು ಲಾಭ ಇದೆ, ಹಾಗೂ ಜೊತೆಗೆ ಇದೊಂದು ವಿಶೇಷವಾದಂತಹ ಒಂದು ಕಲೆ, ಇದನ್ನ ಹೇಗೆ ಮುಂದುವರಿಸಬಹುದು ಎನ್ನುವುದರ ಬಗ್ಗೆ ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು. ಬೋನ್ಸಾಯಿ ಕಲೆ ಈ ಕುರಿತು ಮಂಗಳೂರಿನ ಕಾಮಾಕ್ಷಿ ವಾಮನ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಮಿಲೇಗಾ ಪೆನ್ಷನ್ ಕಾ ಸಹಾರ ಕೃಷಕ ನಾ ಹೋಗಾ ಬೇಸಹಾರ ಜುಡೇಗಾ ಖುಷಿಯೋ ಸೇ ನಾತಾ ಕಟೇಗಾ ಸುಖ ಸೇ ಬುಢಾಪಾ ಸುರಕ್ಷಿತ ಹೋಗಾ ಅನ್ನದಾತಾ ಸುರಕ್ಷಿತ ಹೋಗಾ ಅನ್ನದಾತಾ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಸೇ ಲಘು ಸೀಮಾಂತ ಕಿಸಾನೋ ಕಾ ಭವಿಷ್ಯ ಹೋಗಾ ಸುರಕ್ಷಿತ ಔರ್ 60 ವರ್ಷ ಕಿ ಆಯು ಸೇ 3,000 ರೂಪಾಯಿ ಮಾಸಿಕ ಪೆನ್ಷನ್ ಹೋಗಿ ಸುನಿಶ್ಚಿತ 55 ರೂಪಾಯಿ ಸೇ 200 ರೂಪಾಯಿ ಕಿ ಮಾಸಿಕ ಕಿಶ್ತ ದೇಕರ್ ಪ್ರವೇಶ ಕರ್ ಸಕತೆ ಹೈ 18 ಸೇ 40 ವರ್ಷ ತಕ್ ಕೆ ಕಿಸಾನ್ ಇಸ್ ಅಂಶದಾಯಕ ಯೋಜನಾ ಮೇ ಸರ್ಕಾರ ದೇಗಿ ಬರಾಬರ್ ಕಾ ಯೋಗದಾನ ಸಭಿ ಕಿಸಾನ್ ಭಾಯಿ ಬಹನ್ ಇಸ್ ಯೋಜನಾ ಕೆ ಲಾಭ ಕೆ ಲಿಯೇ ಜನ ಸೇವಾ ಕೇಂದ್ರ ಮೇ ಜಾಯೇ ಔರ್ ಅಪ್ನಾ ನಿಶುಲ್ಕ ನಾಮಾಂಕನ ಕರಾಯೇ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಅನ್ನದಾತಾ ಕೆ ಪರಿಶ್ರಮ ಕೋ ಸಂಬಲ್ ಪೆನ್ಷನ್ ಸೇ ಸುರಕ್ಷಿತ ಉನ್ಕಾ ಕರ್ ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ದ್ವಾರಾ ಜನಿತ್ ಮೇ ಜಾರಿ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಹಳೆ ಅಡಿಕೆ ಕ್ವಿಂಟಾಲಿಗೆ 52,500 ರಿಂದ 56,000 ರೂಪಾಯಿಗಳು, ಹೊಸ ಅಡಿಕೆ 42,000 ರಿಂದ 48,500 ರೂಪಾಯಿಗಳು, ಕೋಕಾ 24,000 ರಿಂದ 28,500 ರೂಪಾಯಿಗಳು, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ 6,400 ರಿಂದ 9,000 ರೂಪಾಯಿಗಳು, ತೆಂಗಿನಕಾಯಿ 1ನೇ ವರ್ಗ 1,000ಕ್ಕೆ 16,000 ರಿಂದ 20,000 ರೂಪಾಯಿಗಳು, ತೆಂಗಿನಕಾಯಿ ಎರಡನೇ ವರ್ಗ 12,000 ರಿಂದ 14,000 ರೂಪಾಯಿಗಳು. ಅಕ್ಕಿ ಸ್ಥಳೀಯ ಗಿರಣಿ ಬೆಳ್ತಿಗೆ ಕ್ವಿಂಟಾಲಿಗೆ 2,850 ರಿಂದ 2,950 ರೂಪಾಯಿಗಳು. ಕಟ್ಟ ಸಾಂಬಾರ್ 2,950 ರಿಂದ 3,050 ರೂಪಾಯಿಗಳು. ಐಆರ್ 8 2,900 ರಿಂದ 3,000 ರೂಪಾಯಿಗಳು. ಭತ್ತ ಆಮದು 1,750 ರಿಂದ 1,950 ರೂಪಾಯಿಗಳು. ಬೆಲ್ಲ ಹಳದಿ ಆಮದು ಕ್ವಿಂಟಾಲಿಗೆ 4,300 ರಿಂದ 4,600 ರೂಪಾಯಿಗಳು. ಕೆಂಪು ಬೆಲ್ಲ 4,000 ರಿಂದ 4,100 ರೂಪಾಯಿಗಳು. ಕಪ್ಪು ಬೆಲ್ಲ 4,100 ರಿಂದ 4,650 ರೂಪಾಯಿಗಳು. ಮೆಣಸು ಕ್ವಿಂಟಾಲಿಗೆ 28,000 ರಿಂದ 33,000 ರೂಪಾಯಿಗಳು. ಕಾಳು ಮೆಣಸು 38,000 ರಿಂದ 48,000 ರೂಪಾಯಿಗಳು. ಬಾಳೆಕಾಯಿ ಮೈಸೂರು 2,200 ರಿಂದ 3,000 ರೂಪಾಯಿಗಳು. ಕದಳಿ ಬಾಳೆಕಾಯಿ 3,000 ರಿಂದ 4,000 ರೂಪಾಯಿಗಳು. ಗಾಳಿ ಬಾಳೆಕಾಯಿ 3,000 ರಿಂದ 3,500 ರೂಪಾಯಿಗಳು. ನೇಂದ್ರ ಬಾಳೆಕಾಯಿ ಪ್ರತಿ ಕ್ವಿಂಟಾಲಿಗೆ 3,400 ರಿಂದ 4,000 ರೂಪಾಯಿಗಳು. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಈಗ ಕೆಲವು ಭಕ್ತಿಗೀತೆಗಳನ್ನು ಕೇಳೋಣ. ಮೊದಲಿಗೆ ವಿದ್ಯಾಭೂಷಣ ಹಾಡಿರುವ ವ್ಯಾಸತೀರ್ಥರ ರಚನೆ. ಪತಿನತ ಜನ ಪರ ನಮೋ ವಿರೂಪಾಕ್ಷ ನಮೋ ವಿರೂಪಾಕ್ಷ ನಮೋ ಪಾರ್ವತೀ ಪತಿನತ ಜನ ಪರ ನಮೋ ವಿರೂಪಾಕ್ಷ ನಮೋ ವಿರೂಪಾಕ್ಷ ಜನ ಪರ ನಮೋ ವಿರೂಪಾಕ್ಷ ನಮೋ ವಿರೂಪಾಕ್ಷ ನೀಲಕಂಠ ತ್ರಿಶೂಲ ಡಮರು ಹಸ್ತಾಲಂಕೃತ ರಕ್ಷಾ ಹಾಲ ನೇತ್ರ ಕಪಾಲ ಗುಂಡ ಮಣಿಮಾಲಾಧೃತ ವಕ್ಷ ಶೀಲರಮ್ಯ ವಿಶಾಲ ಸುಗುಣ ಸಲ್ಲೀಲ ಸುರಾಧ್ಯಕ್ಷ ಶ್ರೀಲ ಕುಮೀಶನ ಓಲೈಸುವ ಭಕ್ತಾವಳಿಗಳ ಪಕ್ಷ ಪತಿನತ ಜನ ಪರ ನಮೋ ವಿರೂಪಾಕ್ಷ ನಮೋ ವಿರೂಪಾಕ್ಷ ವಾಸವನುತ ಹರಿದಾಸ ಈಶ ಕೈಲಾಸ ವಾಸ ದೇವಾ ದಾಶರಥಿಯ ಔಪಾಸಕ ಸುಜನರ ಪೋಷಿಪ ಪ್ರಭಾವ ಭಾಸಿಸುತಿಹುದು ಅಶೇಷ ಜೀವರಿಗೆ ಈಶನೆಂಬ ಭಾವ ಶ್ರೀಶನಲ್ಲಿ ಇರಿಸು ಮನವ ಗಿರಿಜೇಶ ಮಹಾದೇವ ಆ ಪರ ನಮೋ ವಿರೂಪಾಕ್ಷ ನಮೋ ವಿರೂಪಾಕ್ಷ ಮೃತ್ಯುಂಜಯ ನಿನ್ನುತ್ತಮ ಪದಯುಗ ಹೃತ್ಯನೋ ಸರ್ವತ್ರ ಹತ್ತಿರ ಕರೆದು ಆಪ್ತನಂದದಿ ಪೊರೆಯುತ್ತಿರೋ ತ್ರಿನೇತ್ರ ತೆತ್ತಿಗನಂತೆ ಕಾಯುತ್ತಿಗೆ ಬಾಣದ ಸತ್ಯದಿ ಸುಚರಿತ್ರ ಕರ್ತೃ ಉಡುಪಿ ಸರ್ವೋತ್ತಮ ಕೃಷ್ಣನ ಪೌತ್ರ ಕೃಪಾ ಪಾತ್ರ ನಮೋ ಪಾರ್ವತಿಪತಿ ನತ ಜನ ಪರ ನಮೋ ವಿರೂಪಾಕ್ಷ ನಮೋ ವಿರೂಪಾಕ್ಷ ರಮಾ ರಮಣ ನಲ್ಲ ಮಲ ಭಕುತಿ ಕೊಡು ನಮೋ ವಿಶಾಲಾಕ್ಷ ನಮೋ ಪಾರ್ವತಿಪತಿ ನತ ಜನ ಪರ ನಮೋ ವಿರೂಪಾಕ್ಷ ನಮೋ ವಿರೂಪಾಕ್ಷ ನಮೋ ವಿರೂಪಾಕ್ಷ ನಮೋ ವಿರೂಪಾಕ್ಷ ನಮೋ ವಿರೂಪಾಕ್ಷ ನಮೋ ವಿರೂಪಾಕ್ಷ ಕೇಳಿ ಬಿಕೆ ಸುಮಿತ್ರ ಹಾಡಿರುವ ಭಕ್ತಿಗೀತೆ. ನಂಬಿದೆ ನಿನ್ನ ನಾಗಾಭರಣ ಕಾಯೋ ಕರುಣಾಮಯ ನನ್ನ ನಿನ್ನೀ ನಾಮವು ಒಂದೇ ನೀಗಿಸಬಲ್ಲದು ಬಾಧೆ ತನುಮನ ಜೀವನ ಪಾವನವಯ್ಯ ಶಂಭೋ ಎನ್ನಲು ಇಲ್ಲ ಭಯ ನಂಬಿದೆ ನಿನ್ನ ನಾಗಾಭರಣ ಕಾಯೋ ಕರುಣಾಮಯ ನನ್ನ ಬಾಳಿನ ಹಾದಿಯ ಬೆಳಗೈಯ ನಂಬಿದೆ ನಿನ್ನ ನಾಗಾಭರಣ ಕಾಯೋ ಕರುಣಾಮಯ ನನ್ನ ಲೋಕವ ಕಾಯುವ ಸ್ವಾಮಿ ಭಿಕ್ಷೆಯ ಬೇಡಿದ ಪ್ರೇಮಿ ಸ್ವಾಮಿ ಭಿಕ್ಷೆಯ ಬೇಡಿದ ಪ್ರೇಮಿ ಭಸ್ಮಮಯ ಬಿಲ್ವ ಪ್ರಿಯ ಭಸ್ಮಮಯ ಬಿಲ್ವ ಪ್ರಿಯ ನನ್ನೀ ದೇಹವೇ ನಿನ್ನಯಾಲಯ ಸೇವಾ ಭಾಗ್ಯವ ನೀಡಯ್ಯ ನಂಬಿದೆ ನಿನ್ನ ನಾಗಾಭರಣ ಕಾಯೋ ಕರುಣಾಮಯ ನನ್ನ ಎಂಎಸ್ ಶೀಲಾ ಹಾಡಿರುವ ಪುರಂದರದಾಸರ ರಚನೆ ಅಂಬಿಗ ನಾ ನಿನ್ನ ನಂಬಿದೆ ಜಗದಂಬಾ ರಮಣ ನಿನ್ನ ನಂಬಿದೆ ಅಂಬಿಗ ನಾ ನಿನ್ನ ನಂಬಿದೆ ಜಗದಂಬಾ ನಿನ್ನ ಹರಿದ ಹರಿಗೋಲಂಬಿಗ ಅದ ತೊಂಬತ್ತು ಛಿದ್ರ ನೋಡಂಬಿಗ ತುಂಬಿದ ಹರಿಗೋಲಂಬಿಗ ಅದ ತೊಂಬತ್ತು ಛಿದ್ರ ನೋಡಂಬಿಗ ಸಂಭ್ರಮದಿಂದ ನೀನಂಬಿಗ ಸಂಭ್ರಮದಿಂದ ನೀನಂಬಿಗ ಅದರಿಂಬು ನೋಡಿ ನಡೆ ಸಂಬಿಗ ಸಂಭ್ರಮದಿಂದ ನೀನಂಬಿಗ ಅದರಿಂಬು ನೋಡಿ ನಡೆ ಸಂಬಿಗ ಅಂಬಿಗ ನಾನಿಂದ ನಂಬಿದೆ ಜಗದಂಬ ಲಿದೆ ಅಂಬಿಗ ಯಾರಿಂದಲಾಗದು ಅಂಬಿಗ ಯಾರಿಂದಲಾಗದು ಅಂಬಿಗ ಅದ ನಿವಾರಿಸಿ ದಾಟಿಸೋ ಅಂಬಿಗ ಯಾರಿಂದಲಾಗದು ಅಂಬಿಗ ಅದ ನಿವಾರಿಸಿ ದಾಟಿಸೋ ಅಂಬಿಗ ಜಗದಂಬ ರಮಣ ನಿನ್ನ ನಂಬಿದೆ ಅಂಬಿಗ ನಾ ನಿನ್ನ ನಂಬಿದೆ ಸತ್ವ ಪಥದೊಳಗೆ ಅಂಬಿಗ ಪರಾಭಕ್ತಿ ಹುಟ್ಟನು ಹಾಕಿ ಅಂಬಿಗ ಸತ್ವ ಪಥದೊಳಗೆ ಅಂಬಿಗ ಪರಾಭಕ್ತಿ ಹುಟ್ಟನು ಹಾಕಿ ಅಂಬಿಗ ಮುಕ್ತಿದಾಯಕ ನಮ್ಮ ಪುರಂದರ ವಿಠಲನ ಮುಕ್ತಿದಾಯಕ ನಮ್ಮ ಪುರಂದರ ವಿಠಲನ ಮುಕ್ತಿ ಮಂಟಪ ಕೊಯ್ಯೋ ಅಂಬಿಗ ಮುಕ್ತಿದಾಯಕ ನಮ್ಮ ಪುರಂದರ ವಿಠಲನ ಮುಕ್ತಿ ಮಂಟಪ ಕೊಯ್ಯೋ ಅಂಬಿಗ ಅಂಬಿಗ ನಾ ನಿನ್ನ ನಂಬಿದೆ ಜಗದಂಬ ರಮಣ ನಿನ್ನ ನಂಬಿದೆ ಅಂಬಿಗ ನಾ ನಿನ್ನ ನಂಬಿದೆ ಅಂಬಿಗ ನಾ ನಿನ್ನ ನಂಬಿದೆ ಅಂಬಿಗ ನಾ ನಿನ್ನ ನಂಬಿದೆ ಕೇಳುಗರೆ ಇದರೊಂದಿಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಆಕಾಶವಾಣಿ ಮಂಗಳೂರು, ಸಮಯ 7:30 15 ಸೆಕೆಂಡುಗಳು.